ಬಾವಿ ತೋಡೋರಿದ್ದಾರೆ, ಕೆರೆ ಇರ್ತದೆ, ಮತ್ತೆ ಬೋರ್ವೆಲ್ ಅನ್ನುವಂಥದ್ದನ್ನ ತೋಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ನೀರನ್ನ ಸಂಗ್ರಹಣೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತಹದ್ದು ಈ ಅಡ್ಡ ಬೋರ್ ಎನ್ನುವಂತಹದ್ದು. ಅಡ್ಡ ಬೋರ್ ಅಂದ್ರೆ ಏನು? ಅಡ್ಡ ಬೋರ್ ಅಂದ್ರೆ ನಮಗೆ ಸುಲಭ ಖರ್ಚಿಯಲ್ಲಿ ಆಗುವಂತದ್ದು. ಸುಲಭ ಅಂದ್ರೆ ನಮಗೆ ಒಂದು ಬಾವಿ ತೋಡ್ಬೇಕಿದ್ರೆ ಸಾಧಾರಣ 150,000 ಏನು ಬೇಕು. ಇದರಲ್ಲಿ ಆದ್ರೆ ನಮಗೆ ಕಡಿಮೆ ಖರ್ಚಿಯಲ್ಲಿ ಒಂದು ಬಾವಿ ತೆಗೆಯುವುದರಲ್ಲಿ ಇದರಲ್ಲಿ 10 ಅಡ್ಡ ಬೋರ್ ತೆಗೆಯಬಹುದು. ಹಾಗೆ 10 ಬೋರ್ ತೆಗೆಯುವಾಗ ನಮಗೆ ಒಂದರಲ್ಲಿ ಆದ್ರೂ ಸಿಗಬಹುದಲ್ಲ. ಒಂದು ಬಾವಿಗೆ ಬೇಕಾದ್ರೆ 1,00,000, ಮತ್ತೆ ಜರಿತಿದ್ರೆ ಅದ್ರ ರಿಂಗ್ ಹಾಕ್ಬೇಕು, ಅದಕ್ಕೆ ಇನ್ನೂ ಜಾಸ್ತಿ ಆಗ್ತದೆ. ಮತ್ತೆ ಬೋರ್ ತೆಗೆಯುವುದೇ ಅದು 250 ಫೀಟ್, 300-500 ಫೀಟ್ ವರೆಗೆ ಹೋಗ್ಬೇಕು. ಹಾಗೆ ಸಿಕ್ಕಿದ್ರು ಆಯ್ತು, ಸಿಗದಿದ್ರು ಆಯ್ತು. 1/2 ಇಂಚ್ ಸಿಕ್ಕಿದ್ರೆ ಅದಕ್ಕೆ ಮತ್ತೆ ಪಂಪ್ ಬೇಕು. ಇದಕ್ಕೆ ಪಂಪ್ ಬೇಡ ಅಡ್ಡ ಬೋರಿಗೆ. ಅದು ನೀರು ಎಷ್ಟು ಸಪ್ರ ಸಿಕ್ಕಿದ್ರು ಅದು ಹೊರಗೆ ಬರ್ತದೆ, ಪಂಪ್ ಇಲ್ಲದೆ. ಟ್ಯಾಂಕಿ ಮಾಡಿದ್ರೆ ಆಯ್ತು. ಕಡಿಮೆ ಖರ್ಚು ಅಂದ್ರೆ 20,000 ಒಳಗೆ ಅದು ಒಂದು ಅಡ್ಡ ಬೋರ್ವೆಲ್ ಅಂದ್ರೆ. ಈಗ ನೆಲದ ಅಡಿಯಲ್ಲಿ ಬೋರ್ ತೆಗೆಯುವಂತಹ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಒಂದು ನೀರಿನ ಪಾಯಿಂಟ್ ನೋಡುವುದು ಅಂತ ಇರ್ತದೆ. ಆದ್ರೆ ಈ ಅಡ್ಡ ಬೋರ್ ತೆಗೆಯುವುದರಲ್ಲಿ ಪಾಯಿಂಟ್ ನೋಡುದು ಅಂತ ಇದೆಯಾ? ಪಾಯಿಂಟ್ ಆದ್ರೆ ಮೊದಲೆಲ್ಲ ಸೊರಂಗ ತೆಗಿತಾ ಇದ್ರಲ್ಲ, ಗುಡ್ಡಕ್ಕೆ ಅಡ್ಡ ತೆಗೆಯುದು, ಸರ್ತ ಅಲ್ಲ, ಅಡ್ಡ ತೆಗೆಯುವುದು. ಅಡ್ಡ ಅಂದ್ರೆ ಗುಡ್ಡಕ್ಕೆ ಅಡ್ಡ ತೆಗೆಯುದು. ಅಡ್ಡ ಬೋರ್ ಅಂದ್ರೆ ಗುಡ್ಡಕ್ಕೆ ಅಡ್ಡವೇ ತೆಗೆಯುದು, ಸರ್ತ ತೆಗಿಲಿಕ್ಕೆ ಇಲ್ಲ. ಅಡ್ಡ ತೆಗೆಯುವಾಗ ಕೆಳಗೆ ಇಳಿಯುವಂತ ನೀರು, ಮೇಲೆ ನೀರು ಇರುವುದು, ಗುಡ್ಡದಲ್ಲಿ ಮೇಲೆ ನೀರು ಇರುವುದು, ಕೆಳಗೆ ಕೆಳಗೆ ಅದು ಕ್ರಾಸ್ ಆಗಿ ಬರ್ತಾ ಇರ್ತದೆ. ಅದನ್ನು ಅಡ್ಡ ಕಟ್ ಮಾಡುದು ನಾವು. ಅಡ್ಡ ಕಟ್ಟು ಎಲ್ಲಿಯಾದ್ರೂ ಒಂದು ಕಡೆ ಅಲ್ಲಿಯಾದ್ರೂ ಅದು ಸಿಗ್ಬೇಕು. ನೀರು ಇರುವಂತ ಸೈಡ್ಗೆ ನಾವು ಹಾಕುದು. ಒಂದು ಅಂದಾಜಿ ಆಗ್ತದೆ ನಮಗೆ, ಇಂಥ ಸೈಡ್ ಅಲ್ಲಿ ನೀರು ಹೋಗ್ತಾ ಇರಬಹುದು ಅಂತ. ಈಗ ಒಂದು ದೊಡ್ಡ ಒಂದು ಬೆಟ್ಟ ಇದೆ ಅಂತ ಇಟ್ಕೊಳ್ಳಿ, ಒಂದು 100 ಮೀಟರ್ ಎತ್ತರದಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಇಷ್ಟೇ ಎತ್ತರದಲ್ಲಿ ನಿಮ್ಗೆ ಅಡ್ಡ ಬೋರ್ ಹಾಕಿದ್ರೆ ನೀರು ಸಿಗ್ತದೆ ಅಂತ ಏನಾದ್ರು ಉಂಟು? ಅಥವಾ ಎಷ್ಟು ಆಳದಿಂದಲೂ ಕೊಡ್ತೇವೆ? ಆಳದಿಂದಲೂ ಹಾಕಬಹುದು ನಾವು. ಎಷ್ಟು ಒಂದು ನಮಗೆ 12 ಫೀಟ್ ಅಗಲ ಬೇಕು ಬಾವಿ ಆದ್ರೆ. ಬಾವಿ ಆದ್ರೆ ಒಂದು 10-20 ಫೀಟ್ನವರೆಗೆ ಆಳದವರೆಗೆ ನಾವು ತೆಗೆದುಕೊಂಡು ಹೋಗಿ ಹಾಕ್ತೇವೆ. ಅದನ್ನು ಆಳ ಲೆಕ್ಕ ಇಲ್ಲ, ಅದಕ್ಕೆ ಮೇಲೆ ಆದ್ರೆ ತುಂಬಾ ಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ. ಅದು ಈಗ ಮನೆಯ ಅಂಗಳದ ಮಟ್ಟಕ್ಕೆ ನೀವು ಬೆಟ್ಟ ಸಿಕ್ಕಿದ್ರೆ ಅಲ್ಲಿಂದಲೇ ಕೊರಿಬಹುದು. ಅಲ್ಲಿಂದೇ ಕೊರಿಬಹುದು. ಅಥವಾ ಕೆರೆ ಅಥವಾ ಬಾವಿ ಇದ್ರೆ ಅದರ ಅಡಿಯಿಂದಲೂ ಕೂಡ ತೆಗಿಲಿಕ್ಕಾಗ್ತದೆ. ಈಗ ಆಮೇಲೆ ಮೇಲ್ಮೈ ಲಕ್ಷಣಗಳು ಹೇಗಿರಬೇಕು? ಒಂದಷ್ಟು ಈಗ ಗೇರು ಮರದಲ್ಲಿ ಕಾಡು ಇರ್ತದೆ, ಅಥವಾ ಬೇರೆ ಏನಾದ್ರೂ ಕಾಡು ಇರಬಹುದು, ಅಥವಾ ಖಾಲಿ ಗುಡ್ಡ ಇರಬಹುದು. ಈ ಮೇಲ್ಮೈ ಲಕ್ಷಣವನ್ನ ನೋಡಿಕೊಂಡು ಇಷ್ಟು ನೀರು ಸಿಗಬಹುದು ಅಂತ ಏನಾದ್ರೂ ಅಂದಾಜು ಮಾಡಬಹುದು? ಅದು ಅಂದಾಜಿ. ಅದು ಎರಡು ಗುಡ್ಡೆ ಒಂದು ಕಡೆ ಸೇರುವಂತ ಒಂದು ತೊಟ್ಟಿ ಓಣಿ ಅಂತ ಹೇಳ್ತಾರೆ. ಆ ಹೊಡೆಯಲ್ಲಿ ಎರಡು ಆಚೆ ಈಚೆ ಎರಡು ಸೈಡ್ ಅಲ್ಲಿಯೂ ನಮಗೆ ನೀರು ತೆಗಿಲಿಕ್ಕೆ ಆಗ್ತದೆ. ಆಚೆಯಿಂದ ಇಳಿಯುವ ನೀರು, ಆ ಒಂದು ಗುಡ್ಡದ ಬದಿಯಿಂದ ಇಳಿಯುವ ನೀರನ್ನು, ಆ ಗುಡ್ಡದ ಹೇಗೆ ಇಳಿತದೆ ಹಾಗೆ ಕಟ್ ಮಾಡುವುದು, ಈ ಗುಡ್ಡದವನ್ನು ಈಗ ಹೇಗೆ ಇಳಿತದೆ ಹಾಗೆ ಕಟ್ ಮಾಡುದು. ಅದು ಎರಡು ಗುಡ್ಡಕ್ಕೆ ಒಂದೇ ಕಡೆ ಇಳಿಯುವ ನೀರನ್ನು ಒಂದೇ ಕಡೆಗೆ ತರಲಿಕ್ಕೆ ಆಗ್ತದೆ. ಅಂದ್ರೆ ಈಗ ಸುರಂಗದ ಒಳಗಡೆ ಹೋಗ್ತಾ ಹೋಗುವಾಗ ಅದನ್ನ ಡೈರೆಕ್ಷನ್ ಚೇಂಜ್ ಮಾಡಬಹುದಾ? ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಲೈನ್ಸ್ ಕರೆಕ್ಟ್ ಸರ್ತ ಹೋಗ್ತದೆ. ಅದು ಅದಕ್ಕೆ ನೀವು ಕಾವಲು ಕೊಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ, ಅದು ನಾವು ಕೈಯಲ್ಲಿ ತೆಗೆದಿದ್ರೆ ಈಗ ಕೈಯಲ್ಲಿ ಹೌದು, ಈಗ ಕೈಯಲ್ಲಿ ತೆಗೆಯೋರು ಯಾರು ಇಲ್ಲಲ್ಲ. ಈ 80 ಕೋಲು ಅಂದ್ರೆ 200 ಫೀಟ್, 200 ಫೀಟ್ ಯಾರಿಗೂ ತೆಗಿಲಿಕ್ಕೆ ಈಗಿನ ಕಾಲ ಆಗ್ಲಿಕ್ಕಿಲ್ಲ, ಮೊದಲೆಲ್ಲ ತೆಗೆದುಕೊಂಡಿದ್ರು. ಈ ಎರಡು ಗುಡ್ಡ ಸೇರುವಂತಹ ಜಾಗ ಆದ್ರೆ ಅಲ್ಲಿ ನಡುವಲ್ಲಿ ಕೊಡುವಂತಹ ಸೈಡಲ್ಲಿ ಕೊಡು, ಆ ಗುಡ್ಡದ ಸೈಡ್ಗೂ ಈ ಗುಡ್ಡದ ಸೈಡ್ಗೂ ಎರಡು ಕೊಡಬಹುದು. ನಮಗೆ ಒಂದರಲ್ಲಿ ಧಾರಾಳ ನೀರು ಸಿಕ್ಕಿದ್ರೆ ಒಂದೇ ಸಾಕು, ಬೇಕಾದ್ರೆ ಮತ್ತೊಂದು ಕೊಡಬಹುದು. ಹಾಗೆ ಇದಕ್ಕೆ ಒಂದು ಈ ಅಡ್ಡ ಬೋರ್ ತೆಗಿಲಿಕ್ಕೆ ಯಾವ ರೀತಿ ಒಂದು ಪೂರ್ವ ತಯಾರಿ ಎಲ್ಲ ಮಾಡಬೇಕಾಗ್ತದೆ? ಏನೇನು ಮೆಟೀರಿಯಲ್ಸ್ ಎಲ್ಲ ಬೇಕಾಗ್ತದೆ? ನಾವು ಮನೆಗೆ ಹೋಗಿ ತೆಗೆ ನಮಗ ಅಲ್ಲ ತೆಗೆಸುವವರಿಗೆ ಒಟ್ಟಿಗೆ ಅಂದ್ರೆ ಏನೇನು ಬೇಕಾಗ್ತದೆ? ನಮ್ಮಲ್ಲಿ ಎಲ್ಲಾ ತಯಾರಿ ನಮ್ಮಲ್ಲೇ ಇದೆ. ಅವರೊಂದು 1,000 ಕಡಿಮೆ ಆದ್ರೆ 1,000, ಇಲ್ಲದ 2,000 ನೀರು ಮತ್ತು ಒಂದು ಬಲ್ಬ್ ಉರಿಯುವಷ್ಟೊಂದು ಕರೆಂಟ್ ಕೊಟ್ಟರೆ ಸಾಕು ನಮಗೆ. ಅದು ನಮಗೆ 1 ಇಂಚ್ ಮೋಟರ್ ರನ್ ಆಗಿ ನೀರು ಅದಕ್ಕೆ ಕೊಡ್ಲಿಕ್ಕೆ ಉಂಟು, ಕಂಟಿನ್ಯೂಸ್ ಕೊಡ್ತಾ. ಅದು 1,000 ಅಥವಾ 2,000 ಕಡಿಮೆ ನೀರೇ ಇಲ್ಲದ ನೀರು ನಮಗೆ ಒಂದು ಹೊಂಡ ಮಾಡಿ ಅದಕ್ಕೆ ಪಂಪ್ ಹಾಕಿ ಅದೇ ರಿಟರ್ನ್ ಆಗ್ತಾ ಇರ್ತದೆ ಕಡಿಮೆ ಖರ್ಚಿಯಲ್ಲಿ. ಪ್ಲಾಸ್ಟಿಕ್ ಹಾಕಿ ಕೂಡ ಹಾಕಿ ಮಾಡಬಹುದು. 2,000 ಲೀಟರ್ ನೀರನ್ನ ಹಿಡಿಯುವಂತ ಒಂದು ಟ್ಯಾಂಕ್ ಬೇಕು, 2,000 ಅಥವಾ 1,000 ಕಡಿಮೆ ನೀರಿದ್ದವರಿಗೆ 1,000. 1,000 ಇದ್ರೆ ಅದನ್ನೇ ನಾವು ರೀಪ್ಲೇಸ್ ಮಾಡಿಕೊಂಡು ಅದರಲ್ಲೇ ತೆಗೆಯುವುದು, ಮತ್ತೆ ನೀರು ಸಿಕ್ಕಿದ ಮೇಲೆ ಅಲ್ಲೇ ಅದರಲ್ಲೇ ಬರ್ತದೆ. ಈ ಅಕಸ್ಮಾತ್ ನೀರಿನ ಮೂಲವೇ ಇಲ್ಲದೆ ಹೊಸದಾಗಿ ಮಾಡುವವರಿಗೆ ಅದೇ 1,000 ನೀರು ಬೇಕೆ, ಟ್ಯಾಂಕರ್ ನಲ್ಲಿ ತಂದು ಹಾಕಬೇಕು ಅಷ್ಟೇ. 1,000 ಕಡಿಮೆ ಅಂದ್ರೆ 1,000 ಅಷ್ಟರಲ್ಲಿ ನಮಗೆ ಒಂದು 200 ಫೀಟ್ ತೆಗಿಲಿಕ್ಕೆ ಆಗ್ತದೆ ಅದ್ರೆ ನೀರಿನಲ್ಲಿ. ಮತ್ತೆ ಇದು ಈಗ ನೀವು ಅಡ್ಡ ಬೋರ್ ತೆಗೆಯುವವರು ನೀವು ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಳ್ಬೇಕು? ಒಂದು ಜಾಗಕ್ಕೆ ಹೋಗ್ತೀರಿ, ಅಲ್ಲಿ ಒಂದು ಬೇಕಾದ ಮೆಟೀರಿಯಲ್ಸ್ ಎಲ್ಲ ಸಂಗ್ರಹಿಸಿ ಇಡ್ತೀರಿ, ಆ ಮೆಟೀರಿಯಲ್ಸ್ ಎಲ್ಲ ಏನೇನು ಬೇಕಾಗ್ತದೆ ನಮಗೆ ತೆಗಿಲಿಕ್ಕೆ? ಇದು ನಮ್ಮ ಇಂಜಿನ್ ಬೇಕಾದ್ರೆ ಇಂಜಿನ್ ಎಲ್ಲ ಅದೆಲ್ಲ. ಮತ್ತೆ ಇಂಜಿನ್ ಅಂದ್ರೆ ಹೇಗಿರುವಂತ, ಇಂಜಿನ್ ಅಂದ್ರೆ ಅದು ನಮಗೆ ಹೊತ್ತುಕೊಂಡು ಹೋಗುವಂತದ್ದು, ತುಂಬಾ ಭಾರ ಇಲ್ಲ. ಒಂದು ಡೀಸೆಲ್ ಮೂರು ಪಾರ್ಟ್ ಮಾಡ್ಲಿಕ್ಕೆ ಆಗ್ತದೆ, ಒಂದು ಸೆಟ್ ಅನ್ನು ಮೂರು ಪಾರ್ಟ್ ಮಾಡಿ ಇಬ್ಬರಿಬ್ಬರು ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಮತ್ತೆ ಅಲ್ಲಿ ಸೆಟ್ ಮಾಡುದು, ಅಲ್ಲಿ ಸೆಟ್ ಮಾಡಿದ್ರೆ ನಮಗೆ ಆರು ಜನ ಬೇಕು ತಗೊಂಡು ಹೋಗ್ಲಿಕ್ಕೆ. ಅದು ಬೇರೆ ಬಿಡಿ ಬಿಡಿ ಮಾಡಿ ಅಲ್ಲಿ ಸೆಟ್ ಮಾಡಿ ಮತ್ತೆ ರಾಡ್ ಎಲ್ಲ ಇದೆಲ್ಲ ಮಾಡಿ ಸೆಟ್ ಮಾಡಿ ಅದನ್ನು ಚೇಸ್ ಅಲ್ಲಿ ಹೋಗ್ತಾ ಇರೋದು. ಅದು ನಮಗೆ ಕೈಯ ಬಲದಿಂದ ಹೋಗುದು, ಇನ್ನು ಮಾಡ್ಲಿಕ್ಕೆ ಉಂಟು, ಅದು ಅದರಷ್ಟೇ ಹೋಗುವಾಗೆ ಮಾಡ್ಲಿಕ್ಕೆ ಉಂಟು. ಅದು ಬರ್ಲಿಲ್ಲ, ನಾನು ಕಳಿಸಿದ್ದೇನೆ ಅದರ ಇದು ಸ್ಕೆಚ್ ಮಾಡಿ ಬರ್ಲಿಲ್ಲ. ಬಂದ ಕೂಡಲೇ ಅದನ್ನು ಕೂಡ ಸೆಟ್ ಮಾಡ್ತೇನೆ. ಅದು ಸೆಟ್ ಮಾಡುವ ಹಾಗೆ ಪ್ಲಾನ್ ಎಲ್ಲ ಮಾಡಿ ಆಗಿದೆ. ಅದಕ್ಕೆ ನೆಲದ ಅಡಿಯಲ್ಲಿ ಕೊರಿಯುವಂತಹ ಬೋರ್ವೆಲ್ ಗಾದ್ರೆ ಕೇಸಿನ ಪೈಪ್ ಅಂತ ಹಾಕ್ತೀವಲ್ಲ, ಇದಕ್ಕೂ ಕೂಡ ಕೇಸಿನ ಪೈಪ್ ಬೇಕಾಗ್ತದೆ? ಹೇಗೆ ಇದಕ್ಕೆ ಬೇಕು? ಒಂದೂವರೆ ಇಂಚಿ, ನಾವು 2 ಇಂಚಿ ಕೊರಿಯುತ್ತೇವೆ, ಅದಕ್ಕೆ 1.5 ಇಂಚಿ ಪೈಪ್ ಹಾಕ್ಬೇಕು. ಅದು ಪಿವಿಸಿ ಪೈಪ್, ಯಾವ್ದು ಕಡಿಮೆ ರೇಟ್ ಅನ್ನೋದಲ್ಲ, ಅದು ಏನಾಗುದಿಲ್ಲ. ಕಡಿಮೆ ಅದು ಹಾಕಿದ್ರು ಏನಾಗುದಿಲ್ಲ, ನಮ್ಗೆ ಬೇಕಾದ ತೆಗಿಲಿಕ್ಕೆ ಹಾಕಲಿಕ್ಕೆ ಅದೇ ಆಗ್ತದೆ. ಈಗ 1.5 ಇಂಚು ಅಥವಾ ನೀವು 2 ಇಂಚಿನ ಒಂದು 75 ಫೀಟ್ 100 ಫೀಟ್ರ ಒಳಗೆ 2 ಇಂಚಿ ಮಾಡಬಹುದು. ಲಾಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಮತ್ತೆ ಅಲ್ಲಿ ದೊಡ್ಡ ದೊಡ್ಡದಾಗ್ತದೆ, ಅದು ಮತ್ತೆ ಜರಿಲಿಕ್ಕೂ ಚಾನ್ಸ್ ಉಂಟು. ನಮಗೆ ಕಡಿಮೆ ಖರ್ಚಿಯಲ್ಲಿ ಆದ್ರೆ 1.5 ಇಂಚಿ ಪೈಪ್ ಹಾಕಿ ಮಾಡಬಹುದು. ಈಗ ಕೇಸಿನ ಪೈಪ್ ಕಬ್ಬಿಣದಿರ್ತದ? ಕಬ್ಬಿಣದಲ್ಲ, ಪಿವಿಸಿ ಸಾಕಾಗ್ತದೆ. ನಮಗೆ ಕೊರಿಯುವಾಗ ಹಾಕುದಲ್ಲ, ನಮ್ಮ ರಾಡ್ ತೆಗೆದು ಪೈಪ್ ಹಾಕುದು ಹಾಗೆ. ಈಗ ರಾಡ್ ತೆಗೆಯುವಂತಹ ಸಂದರ್ಭದಲ್ಲಿ ಅದೇನು ಕುಸಿತ ಆಗುದಿಲ್ಲ? ಇಲ್ಲ ಇಲ್ಲ, ಏನಾಗುದಿಲ್ಲ. ಈಗ ನೀರು ಪಸೆ ಬರ್ತಾ ಇರ್ತದಪ್ಪ ಮೇಲ್ಗಡೆಯಿಂದ, ಅವಾಗ ಅದು ರೌಂಡ್ ಆಗಿರ್ತದೆ, ಸ್ಕ್ವೇರ್ ಆದ್ರೆ ಜರಿದು ಬೀಳ್ತದೆ. ರೌಂಡ್ ಆದ ಕಾರಣ ಏನಾಗುದಿಲ್ಲ, ಏನಾಗುದಿಲ್ಲ, ಕೂಡ್ಲೆ ಕೂಡ್ಲೆ ಏನಾಗುದಿಲ್ಲ. ಮತ್ತೆ ಕ್ರಮೇಣ ಪೈಪ್ ಹಾಕದಿದ್ರೆ, ಇಷ್ಟರವರೆಗೆ 2-3 ಕಡೆ ಹಾಕಿದ್ದೇನೆ, ಪೈಪ್ ಹಾಕ್ಲಿಲ್ಲ, ಏನೂ ಆಗ್ಲಿಲ್ಲ. 3 ವರ್ಷ ಆಯ್ತು, ಏನಾಗ್ಲಿಲ್ಲ. ಮತ್ತೆ ಬೇರೆ ಎಲ್ಲ ಬರುವಂತ ಚಾನ್ಸ್ ಇದ್ರೆ ಪೈಪ್ ಹಾಕ್ಲೇಬೇಕು, ಅದು ಬೇರೆ ಬಂದು ಬ್ಲಾಕ್ ಆಗ್ತದೆ, ಮತ್ತೆ ಈ ನೀರೆಲ್ಲ ಏನೋ ಒಂದು ವಾಸನೆ ತರ ಬರ್ತದೆ ಅದು ಹಾಗೆ. ಈಗ ಕೊರಿಯುವ ಮಿಷಿನ್ ನಲ್ಲಿ ಕೊರೆದಾದ ನಂತರ ಈಗ ಎಷ್ಟು ಅಡಿಯವರೆಗೆ ಹೋಗ್ಬೇಕು ಅಂತ ಹೇಗೆ ನಿರ್ಧಾರ ಮಾಡೋದು? ಅದು ನಾವು ಒಂದು ನೀರು ಸಿಗ್ಲಿಕ್ಕೆ ನಾವು ಒಂದು 100 ಫೀಟ್ ನಮ್ಗೆ ಅಂದಾಜು ಸಿಗ್ತದೆ, ಇಂಥ ಗುಡ್ಡದಲ್ಲಿ ಒಂದು ಇಂಥ ಇಷ್ಟು ಫೀಟಿಗೆ ಸಿಗಬಹುದು. ಹಾಗಾದ್ರೆ ಒಂದು 60 ಫೀಟಿಗೆ ಒಮ್ಮೆ ಒಂದು 5 ನಿಮಿಷ ನಿಲ್ಲಿಸಿ ನೋಡ್ತೇವೆ ನೀರು ಬಂದಿದ. ಅದು ಬಂದ್ರೆ ನಮ್ಮ ರಾಡ್ ಅಲ್ಲಿ ಬರ್ತದೆ, ಇಲ್ಲದಿದ್ರೆ ಬರುದಿಲ್ಲ. ಹಾಗೆ 100 ಫೀಟಿಗೆ 150 ಫೀಟಿಗೆ ಹಾಗೆ ನೋಡ್ತಾ ಹೋಗ್ತೇವೆ. ಹಾಗೆ ನೋಡಿಕೊಂಡು ನೀರು ಬಂದ್ರೆ ಮತ್ತೆ ಕಂಟಿನ್ಯೂ ಆಗಿ ಮತ್ತೆ ನೋಡ್ಲಿಕ್ಕಿಲ್ಲ, ಕಂಟಿನ್ಯೂ ಆಗಿ ಎಷ್ಟು ಹೋಗ್ತದೆ ಅಷ್ಟು ತೆಗೆಯುದು. ನಾವು ಹೋಗುದಂದ್ರೆ ಎಷ್ಟು 250 ಫೀಟ್ ಆದ್ರೆ 250 ಫೀಟ್. ಅದು ಓನರ್ ಹೇಳಿದ ಹಾಗೆ, ಓನರ್ ಅಂದ್ರೆ ನೀರು ಜಾಸ್ತಿ ಜಾಸ್ತಿ ನಮಗೆ ಒಂದು ಇಂಟ್ರೆಸ್ಟ್ ಆಗ್ತದೆ. ಇವರಿಗೆ ನಮಗೆ ಕಡಿಮೆ ಆದ್ರೂ ತೊಂದ್ರೆ ಇಲ್ಲ, ಅವ್ರ ಹಣ ಮತ್ತೆ ಕೊಟ್ಟರು ತೊಂದ್ರೆ ಇಲ್ಲ, ಅವರಿಗೆ ನೀರು ಬರಲಿ ಅಂತ ಹಾಗೆ. ಆಮೇಲೆ ನೀರಿನ ಅಳತೆ ಹೇಗೆ ಅಂತ, ಈಗ 1 ಇಂಚು ನೀರು ಅಂತ ಹೇಗೆ ಹೇಳುದು? ಅದು ಹೇಳಲಿಕ್ಕೆ ನೀರು ಇಂಚು ನಾನು ಇಂಚಿಯ ಲೆಕ್ಕದಲ್ಲಿ ಇಷ್ಟರವರೆಗೆ ಹೇಳಲಿಲ್ಲ, ಅದೊಂದು ಅಂದಾಜಿ ಹೇಳ್ತೇನೆ. ಒಂದು ಇಷ್ಟು ಇರಬಹುದು ಅಂತ. ಒಳ್ಳೆ ನೀರು ಅಂದ್ರೆ ಹೇಗೆ? ಒಳ್ಳೆ ನೀರು ಅಂದ್ರೆ ನಾನು 1.5 ಇಂಚಿವರೆಗೆ ಅಡ್ಡ ಬೋರಲ್ಲಿ ತೆಗೆದಿದ್ದೇನೆ, ಅದು ವಿಡಿಯೋ ಕೂಡ ಉಂಟು ನನ್ನಲ್ಲಿ. ಅದು ಎಷ್ಟು ಫೀಟ್ ದೂರದಲ್ಲಿ? 210 ಫೀಟ್ ಹೋಗಿದೆ. 210 ಫೀಟ್ ಅವರು ಅದು ಅವರೇ ಹೇಳಿದ್ದು, 100 ಫೀಟ್ ಅಲ್ಲಿ ನೀರು ಅವರಿಗೆ ಬೇಕಾದದ್ದು ಬಂದಿದೆ, ಹೋಗ್ಲಿ ಅಂತಲೇ ಇದ್ರು. ಮತ್ತೆ ಕಂಟಿನ್ಯೂ ಹೋದ್ರೆ ಮತ್ತೆ ಲಾಸ್ಟ್ ಆಗ 1.5 ಇಂಚಿ ನೀರು ಬರ್ತಾ ಉಂಟು. ಈ ಅಡ್ಡ ಬೋರ್ ಹಾಕುವ ಸಂದರ್ಭದಲ್ಲಿ ನಿಮಗೆ ಕಲ್ಲು ಏನಾದ್ರು ಸಿಗ್ತದೆ ಅಂತ ಇಟ್ಕೊಳ್ಳಿ, ದೊಡ್ಡ ಹಾಸು ಕಲ್ಲು, ಬಂಡೆ ಅಂದ್ರೆ ಈ ಸಾಧಾರಣ ಎಲ್ಲ ಕಲ್ಲು ಎಲ್ಲ ಹೋಗ್ತದೆ, ದೊಡ್ಡ ದೊಡ್ಡ ಬಂಡೆ ಈ ಕರ್ಗಲ್ಲ ಎಲ್ಲ ದೊಡ್ಡ ದೊಡ್ಡ ಅದೆಲ್ಲ ಕಷ್ಟ ಆಗ್ತದೆ. ಅವಾಗ ಏನ್ ಮಾಡ್ತೀವಿ? ಹೋದ್ರೂ ಒಂದು 5 ಫೀಟ್ ವರೆಗೆ ತೆಗಿಲಿಕ್ಕೆ ಆಗ್ತದೆ. ಮತ್ತೆ ಏನ್ ಮಾಡ್ತೀವಿ? ಮತ್ತೆ ಅಂದ್ರೆ ಅಲ್ಲಿಗೆ ನಿಲ್ಲಿಸಬೇಕಷ್ಟೇ. ಅಷ್ಟು ಅಂತದ್ದು ಇಷ್ಟರವರೆಗೆ ಬಂದ ಒಂದು 5-6 ನಾನು ಶುರು ಮಾಡಿದ ಒಂದು ಅಷ್ಟೇ 10 ಒಳಗೆ ಇಷ್ಟ ಆದಷ್ಟೇ, ಜಾಸ್ತಿ ಏನಾಗ್ಲಿಲ್ಲ. ಅಂತ ಜಾಗ ನೋಡಿಯೇ ನಾವು ಹಾಕುದು. ಅದೇ ಹೊರಗಿನ ನೋಡಿ ಗೊತ್ತಾಗ್ತದೆ ನಮಗೆ, ಒಂದು ಸಾಧಾರಣ ಇಂತ ಜಾಗದಲ್ಲಿ ಇಂಥ ಕಲ್ಲು ಇರಬಹುದು ಅಂತ ಗೊತ್ತಾಗ್ತದೆ. ಅದು ಮೇಲೆ ಮಣ್ಣು ನೋಡುವಾಗಲೇ ಗೊತ್ತಾಗ್ತದೆ ಹಾಗೆ. ಆಮೇಲೆ ಈಗ ಕಲ್ಲು ಸಿಕ್ಕಿದ್ರೆ ನಿಲ್ಲಿಸ್ತೇವೆ ಅಂತ ಹೇಳಿದ್ರೆ, ಅದು ಅಲ್ಲದೆ ಬೇರೆ ಯಾವ ಸಂದರ್ಭದಲ್ಲಿ ನಿಲ್ಲಿಸಿ ಇಷ್ಟಕ್ಕೆ ಸಾಕು ಅಂತ ಹೇಗೆ ನಿಲ್ಲಿಸುದು? ಇಷ್ಟಕ್ಕೆ ಸಾಕು ಅಂದ್ರೆ 250 ಫೀಟ್ ವರೆಗೆ ಹೋಗ್ತದೆ, ಅದರೊಳಗೆ ನೀರು ಬಂದ್ರೆ ಬರ್ತದೆ. ಅದು ನಾನು ಕಡಿಮೆ ಬರದಿದ್ರೆ ಮತ್ತೆ ಅವರ ಒತ್ತಾಯದಲ್ಲಿ ಅವರ ಸೌಕರ್ಯಕ್ಕೆ ಬೇಕಾಗಿ ಮನೆಯ ಮೇಲೆ ನಮಗೆ ಬೇಕು ಹಾಗೆ ಅವರೇ ತೆಗೆಸಿದ್ರೆ, ನೀರು ಸಿಗದಿದ್ರೆ ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ನೀರು ಇರುವ ಜಾಗದಲ್ಲೇ ನಾವು ಹಾಕ್ಬೇಕಷ್ಟೇ, ಇಷ್ಟು ಎತ್ತರ ಬೇಕು ಅಂತ ಉಂಟು ಅದಕ್ಕೆ, ಅಷ್ಟು ಎತ್ತರ ಬೇಕೇ ಅದಕ್ಕೆ. ಮತ್ತೆ ಅಂದ್ರೆ ಈಗ ಅಡ್ಡ ಬೋರ್ ಹಾಕುದ್ರ ಮೇಲೆ ಎಷ್ಟು ಮಣ್ಣು ಬೇಕು? ಮಣ್ಣೊಂದು 20 ಫೀಟ್ರಿಂದ ಮೇಲೆ ಬೇಕು. ಅದು ಮಣ್ಣು 20 ಫೀಟ್ ಅಂತೆಲ್ಲ ಬೇಕು ಅಂತಿಲ್ಲ, ಗುಡ್ಡ ಬೇಕು. ಈಗ ಹೈಟ್ ಹೈಟ್ ಆಗಿ ಹೋಗಿಕೊಂಡಿರ್ಬೇಕು, ಲೆವೆಲ್ ಅಲ್ಲಿ ಆಗುದಿಲ್ಲ. ರೀತಿ ಅಡ್ಡ ಬೋರ್ ಎನ್ನುವಂತಹದ್ದು ನೇರವಾಗಿ ಹಾಕುವಂತಹದ್ದು ಅಥವಾ ಇಳಿಜಾರಾಗಿ ಹಾಕುವಂತ ಇಳಿಜಾರಿಗೆ ಹಾಕುವುದು ಲೆವೆಲ್ ಜಾಲ ಬೋರ್ ಒಳಗಡೆ ಇಳಿಜಾರು ಇರ್ತದ ಹೇಗೆ ಅದು ಅದು ಇಳಿಜಾರು ಇರ್ತದೆ ಅದು ನಾವು ಇಲ್ಲಿ ಓಪನ್ ಚೇಂಜ್ ಮಾಡಿದಾಗ ಅಲ್ಲಿ ಚೇಂಜ್ ಆಗ್ತದೆ ಅಲ್ಲ ನಾವು ಇಲ್ಲಿ ಎಷ್ಟು ಹೈಟ್ ಬೇಕು ನಮಗೆ ಅಲ್ಲಿ ಒಂದು ಫೀಟ್ ಅಲ್ಲಿಗೆ ಇದು ಹಾಗೆ ಇಲ್ಲಿ ಶುರು ಮಾಡುವಾಗ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಹಾಗೆ ಒಂದ್ ಇಂಚು ಆದ್ರೆ ಒಂದ್ ಇಂಚು ಹಾಗೆ ಒಂದ್ ಇಂಚು ಹೋಗ್ತದೆ ಅದು ಅಲ್ಲಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ ಮೇಲೆ ಹೋಗ್ತದೆ ನೀರು ಇಳಿದು ಬರ್ಲಿಕ್ಕೆ ಇದಾಗ್ತದೆ ಯಾವುದೇ ಕಸ ಮತ್ತೆ ಇದು ಕಲ್ಲು ಎಲ್ಲ ಇಳಿದುಕೊಂಡು ಬರ್ತದೆ ಅದರಲ್ಲಿ ಈಗ ಎರಡು ಇಂಚು ನೀವು ಬೋರ್ವೆಲ್ ಕೊರೆದ್ರೆ ಅಂದ್ರೆ ಅಡ್ಡ ಬೋರ್ ಕೊರೆದ್ರೆ ಅದಕ್ಕೆ ಒಂದೂವರೆ ಇಂಚಿನ ಪೈಪ್ ಹಾಕ್ತೀರಿ ಪಿ ವಿ ಸಿ ಪೈಪ್ ಹಾಕ್ತೀರಿ ಇದನ್ನು ಜಾಯಿಂಟ್ ಮಾಡೋದಲ್ಲ ಹೇಗೆ ಜಾಯಿಂಟ್ ಮಾಡಿಕೊಂಡೇ ಹಾಕುದು ಮಾಡಿಕೊಂಡು ಹೋಗ್ತಾರೆ ಗಮ್ ಹಾಕಿಕೊಂಡು ಅದಕ್ಕೆ ಅರ್ಧ ಇಂಚು ಇದು ಮಾಡ್ಲಿಕ್ಕೆ ಒಟ್ಟೆ ಮಾಡ್ಲಿಕ್ಕೆ ಉಂಟು ಒಂದು ಮೀಟರ್ಗೆ ಒಂದು ಒಟ್ಟೆ ಒಂದು ಮೀಟರ್ ಸಣ್ಣ ಒಟ್ಟೆ ಅಲ್ಲ ಅರ್ಧ ಇಂಚು ಸುತ್ತಲೂ ಮಾಡುವಂತದ್ದು ಅಥವಾ ಮೇಲೆ ಒಂದ್ ಸೈಡ್ ಮಾತ್ರ ಅದು ಬೇಕಾದಕ್ಕೆ ತಿರುಗಿಸಲಿಕ್ಕೆ ನಮಗೆ ಮಳೆಗಾಲದಲ್ಲಿ ಅಡಿಗೆ ಇಡಬೇಕು ಮೇಲೆ ಇಟ್ಟರೆ ಅದರಲ್ಲಿ ಮಣ್ಣು ತುಂಬುತ್ತದೆ ಅಡಿಗೆ ಇಟ್ಟರೆ ಒಂದ್ ಸಾರಿ ಫಿಕ್ಸ್ ಮಾಡಿದ್ಮೇಲೆ ಮತ್ತೆ ತಿರುಗಿಸಲಿಕ್ಕೆ ಹೇಗೆ ಅಮ್ಮಗಾರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅದು ನನಗೆ ಅದು ಧೈರ್ಯ ಉಂಟು ನಾನು ಮನೆಯಲ್ಲಿ ಸಾಧಾರಣ 12-13 ಏನೋ ಬೋರ್ ತೆಗೆದಿದ್ದೇನೆ ಅದರಲ್ಲಿ ಅದು ಟೆಸ್ಟ್ ಮಾಡುವಾಗ ನಾನು ಮನೆಯಲ್ಲಿ ತಯಾರು ಮಾಡುವಾಗ ಟೆಸ್ಟ್ ಮಾಡುವಾಗ ಈ ಮೂರರಲ್ಲಿ ನೀರುಂಟು ನನಗೆ ನಾನು ಕೃಷಿ ಅದರಲ್ಲಿ ಈಗ ಜಾಸ್ತಿ ಕೃಷಿ ಆದ್ದು ಎಲ್ಲದಿದ್ರೆ ನಮ್ಮ ಕೃಷಿ ಎಲ್ಲ ಒಣಗಿಕೊಂಡಿರ್ತಿತ್ತು ಈಗ ಮನೆಯ ಖರ್ಚಿನ ಮಟ್ಟಿಗೆ ನೋಡಿದ್ರೆ ಒಂದು ದಿವಸಕ್ಕೆ ಒಂದು 2,000 ಲೀಟರ್ ನೀರು ಬೇಕು ಅಂತಿದ್ರೆ ಎಷ್ಟು ದೂರದವರೆಗೆ ಹೋಗ್ಬೇಕಾಗ್ತದೆ ಅಥವಾ ಎಷ್ಟು ಇಂಚು ನೀರು ಬೇಕಾಗ್ತದೆ ಮನೆಯ ಖರ್ಚಿಗೆ ಬೇಕು ಮನೆಯ ಖರ್ಚಿಗೆ ಆದ್ರೆ ನಮಗೆ ಒಂದು ಒಂದು 1/2 ಇಂಚು ಬೇಡ ಅಷ್ಟೇ ಅದು ಸೊರಂಗದಾಗೆ ಅದು ಬಂದುಕೊಂಡೇ 24 ಗಂಟೆ ಬರ್ತಾನೆ ಇರ್ತದೆ ಅದನ್ನು ಕಟ್ಲಿಕ್ಕೆ ಆಗುದಿಲ್ಲ ಬೇಡದಿದ್ರೆ ಅದು ಬಿಟ್ಟು ಬಿಡ್ಬೇಕಷ್ಟೇ ಬಾವಿಗೆ ಏನಾದ್ರು ಬೇರೆ ಯಾರಿಗೆ ಆದ್ರೂ ನೀರಿಲ್ಲದವರಿಗೆ ಕೊಡ್ಬೇಕಷ್ಟೇ ಹಾಗೆ ಈಗ ತೋಟಕ್ಕೆ ನೀರು ಹಾಕುದಿದ್ರೆ ಅಥವಾ ಈಗ ದೊಡ್ಡ ಕೆರೆ ಅಥವಾ ಟ್ಯಾಂಕ್ ಏನಾದ್ರು ಮಾಡಿ ಬಿಡ್ಬೇಕಾ ಕೆರೆಯಲ್ಲಿ ಇಲ್ಲದ್ರೆ ಕೆರೆಗೆ ಹಾಕ್ಬೇಕು ಟ್ಯಾಂಕಿ ಮಾಡ್ಬೇಕು ಟ್ಯಾಂಕಿ ಮಾಡಿ ಅದರಲ್ಲಿ ತುಂಬಿಸಿ ಪಂಪ್ ಹಾಕಬೇಕಿದ್ರೆ ಪಂಪ್ ಹಾಕಬೇಕಿದ್ರೆ ಹಾಗೆ ಹೋಗ್ತಿದ್ರೆ ದೊಡ್ಡ ಗುಡ್ಡದಲ್ಲಿ ಅದಿದ್ರೆ ಈಗ ಅಡಿಗೆ ಪೈಪ್ ಹಾಕಿ ಗೇಟ್ ವಾಲ್ವ್ ಆಗಿಡಿದ್ರೆ ಆಯ್ತು ಡ್ರಿಪ್ ಎಲ್ಲ ಆಗ್ತದೆ ಈ ಪಿ ವಿ ಸಿ ಪೈಪ್ ಹಾಕಿದ ನಂತರ ಏನಾದ್ರು ಭೂಕುಸಿತ ಆಗ್ತದ ಒಳಗಿಲ್ಲ ಏನಾಗುದಿಲ್ಲ ಒಂದು ವೇಳೆ ಸ್ವಲ್ಪ ಮಣ್ಣು ಬಿದ್ರೆ ಈಚೆಯಿಂದ ಈ ಪೈಪಿನ ಒಳಗೆ 1 ಇಂಚು ಪೈಪ್ ಹೋಗ್ತದೆ ಅದರಲ್ಲಿ ಪ್ರೆಷರ್ ಅಲ್ಲಿ ನೀರು ಕೊಟ್ಟರೆ ಆಯ್ತು ಅದೆಲ್ಲ ಕ್ಲೀನ್ ಆಗ್ತದೆ ಸೈಡ್ ಅಲ್ಲಿ ಬರ್ತದೆ ಮತ್ತೆ ಮಣ್ಣು ಸೈಡ್ ಅಲ್ಲಿ ಬಂದು ಸ್ವಲ್ಪ ಆಚೆ ಈಚೆ ತಿರುಗಿಸಿದ್ರೆ ಆಯ್ತು ಕ್ಲೀನ್ ಆಗ್ತದೆ ಈಗ ಒಳಗಡೆ ಕಪ್ಪೆಯೋ ಹಾವು ಅಥವಾ ಬಾವಲಿಯೋ ಅಂತ ಹೋಗಿ ಸೇರ್ಕೊಳ್ತೇವೆ ನಾವು ಬಂದ್ ಮಾಡುವಾಗ ಅದಕ್ಕೆ ಒಂದು ಬಲೆಯಾಗಿ ಸಿಗ್ತದೆ ಅದನ್ನು ಬಂದ್ ಮಾಡಿ ಕಟ್ಟಿದ್ರೆ ಆಯ್ತು ನೀರು ಬೀರ್ತಾ ಇರ್ತದೆ ಮತ್ತೆ ಆ ಒಳಗಿಂದ ಕಸ ಬರ್ಲಿಕ್ಕಿಲ್ಲ ಬಲೆಗೆ ನೀರು ಮಾತ್ರ ಬರುವುದು ಮಳೆಗಾಲದಲ್ಲಿ ಓಪನ್ ಮಾಡಿ ಬಿಟ್ರೆ ಆಯ್ತು ಸಾಮಾನ್ಯವಾಗಿ ಸುರಂಗದ ಒಳಗಡೆ ಬರುವಂತಹ ನೀರಿನಲ್ಲೆಲ್ಲ ಈ ಕಬ್ಬಿಣದ ಅಂಶ ಜಾಸ್ತಿ ಇದೆ ಅಂತ ಹೇಳ್ತಾರಲ್ಲ ಇದು ಅಡ್ಡ ಬೋರ್ನಲ್ಲಿ ಕೂಡ ಸಿಗ್ತದೆ ಹಾಗೆ ಇಲ್ಲ ಇಲ್ಲ ಸಿಗುದಿಲ್ಲ ನಮಗೆ ಶುದ್ಧ ನೀರು ಅಂದ್ರೆ ಕೆಂಪು ಏನು ಬರುದಿಲ್ಲ ಶುದ್ಧ ನೀರು ಇದು ಮತ್ತೆ ಈ ಕಬ್ಬಿನ ವಾಸನೆ ಬರ್ತದೆ ಅದು ಏನು ಬರುದಿಲ್ಲ ಅದು ದೊಡ್ಡ ಬೋರ್ ಅಲ್ಲಿ ಮಾತ್ರ ಬರುದು ಇದರಲ್ಲಿ ಬರೋದು ದೊಡ್ಡ ಬೋರ್ ಇರುವವರಿಗೆ ನಾನು ಎಷ್ಟೋ ತೆಗೆದುಕೊಟ್ಟಿದ್ದೇನೆ ಅದು ಕುಡಿಲಿಕ್ಕೆ ಆಗುದಿಲ್ಲ ಮತ್ತೆ ಅದೇನೋ ಸ್ಮೆಲ್ ಬರ್ತದೆ ಅಂತ ಇದು ಆರೋಗ್ಯಕ್ಕೆ ಒಳ್ಳೆದು ಯಾವುದು ಕಪ್ಪೆ ಮತ್ತೆ ಬಾವಳಿ ಎಲ್ಲ ಸೊರಂಗಕ್ಕೆಲ್ಲ ಹೋಗ್ತದಲ್ಲ ಅದು ಏನು ಹೋಗ್ಲಿಕ್ಕಿಲ್ಲ ಅಷ್ಟು ಕ್ಲೀನ್ ನೀರು ಅದು ಸಾಮಾನ್ಯ ಒಂದು ಗುಡ್ಡಕ್ಕೆ ಎಷ್ಟು ಬೋರ್ ಅಡ್ಡ ಬೋರ್ ತೆಗಿಬಹುದು ಹತ್ರ ಎಷ್ಟು ಗ್ಯಾಪ್ ಕೊಡಬೇಕು ಒಂದು ಗುಡ್ಡ ಅಂದ್ರೆ ಅದು ಮನೆ ಪಕ್ಕದಲ್ಲಿ ಒಂದು ಗುಡ್ಡ ಇದೆ ಹೌದು ಒಂದು ಕಡೆ ತೆಗೆದ್ರೆ ಒಂದು ಎರಡೇ ತೆಗಿಲಿಕ್ಕೆ ಆಗುದು ಒಂದು ಗುಡ್ಡಕ್ಕೆ ಎರಡೇ ಒಂದು ಆಚೆ ಸೈಡ್ ಒಂದು ಈಚೆ ಸೈಡ್ ಎರಡು ಗುಡ್ಡ ಒಂದೇ ಸೈಡ್ ಇದೆ ನಮಗೆ ಒಂದೇ ಪಕ್ಕದಲ್ಲಿ ಗುಡ್ಡ ಅದೇ ಮನೆ ಪಕ್ಕದಲ್ಲಿ ಅದೇ ಒಂದು ಸೈಡ್ ಹೀಗೆ ತ್ರಿಕೋಣದಾಗೆ ಕೊಡಬಹುದು ಹೀಗೆ ಒಂದು ಡೈರೆಕ್ಷನ್ ಒಂದೇ ಕೊಡೆ ಕೊಟ್ರೆ ಈ ನೀರು ಕಟ್ ಆಗ್ತದೆ ಅದರಲ್ಲಿ ಬರ್ತದೆ ಹಾಗೆ ಆಗ್ತದೆ ಅದು ವೇಸ್ಟ್ ಅದು ಹಾಗೆ ಮಾಡಿದ್ದೇನೆ ನಾನು ಅವರ ಒತ್ತಾಯದಲ್ಲಿ ಇನ್ನೊಂದು ತೆಗೆಯುವ ಅದೇ ಹತ್ತಿರ ಅಂತ ಅದು ಬಂದಾಯ್ತು ಇದರಲ್ಲಿ ಬಂತು ಹಾಗೆ ಅದು ವೇಸ್ಟ್ ಆಗಿ ಹೇಳಿದ್ರೆ ನಮಗೆ ಒಂದರಲ್ಲಿ ಬಂದ್ರೆ ಆ ಡೈರೆಕ್ಷನ್ ಮತ್ತೆ ಇಲ್ಲ ಮುಟ್ಲಿಕ್ಕಿಲ್ಲ ನೀರು ಬರದಿದ್ರೆ ಮಾತ್ರ ಇನ್ನು ಯಾವಾಗಾದ್ರೂ ತೆಗಿಬಹುದು ಅಷ್ಟೇ ಆಮೇಲೆ ಎಷ್ಟು ಖರ್ಚು ಬರ್ತದೆ ಅಂತ ಒಂದು 200 ಫೀಟ್ ಉದ್ದದ ಫೀಟ್ ತೆಗೆದ್ರೆ ಸಾಧಾರಣ ನನ್ನ ಕಳೆದ ವರ್ಷವೆಲ್ಲ ತೆಗೆದ್ರೆ ನಾನು ಫೀಟ್ಗೆ 60 ರೂಪಾಯಿ ಆಗಿ ಯಾವುದೇ ಎಕ್ಸ್ಟ್ರಾ ಫಿಟ್ಟಿಂಗ್ ತೆಗಲಿಲ್ಲ 60 ರೂಪಾಯಿ ಡೀಸೆಲ್ ನಾನು ಹಾಕುದು ಮತ್ತೆ 60 ಅಂದ್ರೆ 12,000 ರೂಪಾಯಿ ಆಗ್ತದೆ 200 ಫೀಟ್ಗೆ ಮತ್ತೆ ಕೊಂಡೋಗು ಒಂದು ಖರ್ಚು ಕೊಡಬೇಕು ತರುವುದು ಮತ್ತೆ ಇಲ್ಲ ಅಲ್ಲಿಂದ ತರುವುದಿಲ್ಲ ಕೊಂಡೋಗುವ ಖರ್ಚು ಅವರು ಕೊಡಬೇಕು ಮತ್ತೆ ಈ ಸಲ ಡೀಸೆಲ್ಗೆ ಜಾಸ್ತಿ ಆಗಿ ಕಡಿಮೆ ಆದ್ರೆ ಅದೇ ರೇಟು ಜಾಸ್ತಿ ಆದ್ರೆ ನೋಡ್ಬೇಕಷ್ಟೇ ಏನಂತ ನನಗೆ ಅದರ ಇಂಜಿನ್ ನ ಖರ್ಚಿಗೆಲ್ಲ ಇಟ್ಟು ಮತ್ತೆ ನಾನು ಲಾಭಕ್ಕೋಸ್ಕರ ಕೆಲಸ ನಾನು ಕೆಲಸ ಮಾಡುದು ಅಡಿಕೆ ಸುಲಿಯುವ ಕೆಲಸ ಮಾಡುದು ಹಾಗೆ ಅಡಿಕೆ ಸುಲಿಯುವ ಕೆಲಸ ಸಮನಿಗೆ 200 ಫೀಟ್ ನಷ್ಟು ಅಡ್ಡ ಬೋರ್ ತೆಗಿಲಿಕ್ಕೆ ನಿಮ್ಗೆ ಎಷ್ಟು ಗಂಟೆ ಅಥವಾ ಎಷ್ಟು ದಿವಸದ ಕೆಲಸ ಒಂದು ದಿವಸದಲ್ಲಿ ಆಗ್ತದೆ ಎಲ್ಲ ಒಂದು ದಿವಸದಲ್ಲಿ ಅವರ ಮನೆಗೆ ಎಲ್ಲ ಕ್ಲೀನ್ ಮಾಡಿ ಆಗ್ತದೆ ಮನೆಗೆ ವಾಹನ ಸೌಕರ್ಯ ಬೇಕಾಗ್ತದೆ ತಂದು ತಗೊಂಡು ಹೋಗ್ಲಿಕ್ಕೆ ಮನೆಗೆ ಒಂದು ಸ್ವಲ್ಪ ಹತ್ತಿರ ಇದ್ರೆ ಒಳ್ಳೆ ನಮಗೆ ಬೇಗ ಆಗ್ತದೆ ಇಲ್ಲದ್ರೆ ತಲೆಗೆ ಹೋಗಿಕೊಂಡು ಹೋಗ್ಬೇಕಷ್ಟೇ ಮತ್ತೆ ಒಂದು ದಿವಸ ತಗೊಂಡು ಹೋಗಿ ಇಡ್ಲಿಕ್ಕೆ ಅಲ್ಲಿ ಸೆಟ್ಟಿ ಮಾಡ್ಲಿಕ್ಕೆ ಮರು ದಿವಸ ತೆಗಿಲಿಕ್ಕೆ ಇಷ್ಟೆಲ್ಲ ಕೆಲಸ ಆಗ್ತದೆ ಸ್ವಲ್ಪ ಸ್ವಲ್ಪ ಮನೆಯ ಹತ್ತಿರ ಇದ್ರೆ ಅವತ್ತೇ ಆಗ್ತದೆ ಎಲ್ಲ ಕೆಲಸ ಈಗ 200 ಫೀಟ್ ಒಂದು ಅಡ್ಡ ಬೋರ್ ತೆಗೆದ್ರೆ ಇಷ್ಟೇ ದೂರದಲ್ಲಿ ನಿಮಗೆ ನೀರು ಸಿಕ್ಕಿದೆ ಅಂತ ಏನಾದ್ರು ಅಂದಾಜು ಆಗ್ತದ ನೀರಂದ್ರೆ ನಾವು ಕೊಡುವ ನೀರು ಜಾಸ್ತಿ ಆಗ್ತಾ ಹೋಗ್ತದೆ ಈಗ ನಾವು ಕೊಡುವ ನೀರು ಆದ್ರೆ ಅದರಲ್ಲಿ ಆಚೆಯಿಂದಲೂ ಬರುವ ನೀರಾಗಿ ಈ ಕೊಟ್ಟ ನೀರು ಈ ಹೊಂಡದಲ್ಲಿ ಜಾಸ್ತಿ ಆಗ್ತದೆ ಖಾಲಿ ಆಗುದಿಲ್ಲ ಅದು ಜಾಸ್ತಿ ಆಗಿ ಒಂದೇ ಬರ್ತದೆ ಆಗ ನಮಗೆ ಅಂದಾಜಾಗ್ತದೆ ನೀರು ಸಿಕ್ಕಿದೆ ಅಂತ ಆಗ ನಾವು ನಿಲ್ಲಿಸ್ತೇವೆ ಮತ್ತೆ ಟೆಸ್ಟ್ ಮಾಡ್ತೇವೆ ಮತ್ತೆ ಒಂದು ವೇಳೆ ಒಮ್ಮೆ ನೀರು ಸಿಕ್ಕಿದ ನಂತರ ಮತ್ತೆ ನೋಡ್ಲಿಕ್ಕಿಲ್ಲ ಮತ್ತೆ ಕಂಟಿನ್ಯೂ ಹೋಗುತ್ತೆ ನೀರು ಸಿಕ್ಕಿದ ಅಲ್ಲಿಯವರೆಗೆ ನಾವು ನೋಡ್ತಾ ಇರ್ತೇವೆ ಅಲ್ಲ 200 ಫೀಟ್ ದೂರಕ್ಕೂ ಕೂಡ ಒಂದೇ ರೀತಿಯಲ್ಲಿ ನೀರು ಸಿಗ್ತದೋ ಅಥವಾ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಜಾಸ್ತಿಯಾಗಿಯೇ ಕೊಂಡು ಹೋಗ್ತದೆ ಅದು ಆಚೆ ಈಚೆ ಬೆವರೆಲ್ಲ ಇದ್ರೆ ಅದು ಜಾಸ್ತಿ ಅಡಿಯಾಗಿ ಕೊಂಡೇ ಹೋಗ್ತದೆ ಸಣ್ಣ ಸಣ್ಣ ಕಣ್ಣೆಲ್ಲ ಓಪನ್ ಆಗಿಕೊಂಡು ಮತ್ತೆ ನಾವು ಪ್ರೆಷರ್ ಅಲ್ಲಿ ನೀರು ಕೊಡ್ತೇವೆಲ್ಲ ಅದು ಕಣ್ಣು ಓಪನ್ ಆಗಿಕೊಂಡೇ ಇರ್ತದೆ ಇವತ್ತು ಸಿಕ್ಕಿದ ನೀರು ಒಂದು ತಿಂಗಳ ನಂತರ ಹಾಗೆ ಇರ್ತದೆ ಅಥವಾ ವ್ಯತ್ಯಾಸ ಆಗ್ತದೆ ಅದು ಲಾಸ್ಟಿಗೆ ನಮಗೆ ಸಿಕ್ಕಿದ್ರೆ ಅದು ಹಾಗೆ ಇರ್ತದೆ ಏಪ್ರಿಲ್ ಮೇಲೆ ಹಾಗೆ ಇರ್ತದೆ ಮತ್ತೆ ಈಗೆಲ್ಲ ಕೆಲವರ ತೆಗೀತಾರೆ ನೀರಿನ ಮತ್ತೆ ಲಾಸ್ಟ್ಗೆ ನಮಗೆ ನೀರು ಸಿಗುದು ಇಲ್ಲ ಅದೇ ತೆಗಿಲಿಕ್ಕೆ ಅಂತ ಆಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿ ಒಂದೇ ಬರ್ತದೆ ಲಾಸ್ಟಿಗೆ ಆದ್ರೆ ಒಂದು ಕಾಲಿಂಚಿ ಎಲ್ಲ ಬರ್ತಾ ಇರ್ತದೆ ಈಗ ಒಂದು ಸರಿ 200 ಫೀಟ್ ನೀವು ಅಡ್ಡ ಬೋರ್ ತೆಗೆದ ನಂತರ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಉದ್ದ ಜಾಸ್ತಿ ಮಾಡ್ಲಿಕ್ಕೆ ಏನಾದ್ರು ಅವಕಾಶ ಉಂಟಾ ಮಾಡಬಹುದು ಪೈಪ್ ತೆಗೆದು ರಾಡ್ ಜಾಸ್ತಿ ಪೈಪ್ ತೆಗೆಯುವಾಗ ಜರಿಯುವುದಿಲ್ಲ ಇಲ್ಲ ಏನಾಗುದಿಲ್ಲ ಏನಾಗಿಲ್ಲ ಮತ್ತೆ ರಾಡ್ ಆಗ್ತೇವೆ ನಾವೆಲ್ಲ ಏನಾಗುದಿಲ್ಲ ಸಮಿತಿ ಎಷ್ಟು ಅಡ್ಡ ಬೋರ್ ನೀವು ತೆಗೆದಿರಿ ನಾನು ಈಗ ಕಳೆದ ವರ್ಷ ಕೊರೋನಾದಿಂದಾಗಿ ಒಂದು 60 ಪಾಯಿಂಟ್ ತೆಗೆದದಷ್ಟೇ ಮತ್ತೆ ಮನೆಯಲ್ಲಿ ಮದುವೆ ಎಲ್ಲ ಇತ್ತು ತಂಗಿಯ ಹಾಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅದಕ್ಕಿಂತ ಮುಂಚಿನ ವರ್ಷ ನಾನು ಸಾಧಾರಣ 90 ಚಿಲ್ಲರೆ ತೆಗೆದಿದ್ದೇನೆ 90 ಜಾಸ್ತಿ 90 ಲೆಕ್ಕಕ್ಕೆ ಉಂಟು ಜನರ ಪ್ರತಿಕ್ರಿಯೆ ಹೇಗಿದೆ ಅಡ್ಡ ಬೋರ್ ಒಳ್ಳೆ ಸಕ್ಸಸ್ ಆಗ್ತದೆ ಸಕ್ಸಸ್ ಆಗ್ತದೆ ಅಂತ ಬಾರಿ ಎಲ್ಲರಿಗೆ ಇಲ್ಲಿ ಸುಳ್ಯ ಸೈಡ್ ಎಲ್ಲ ಬಾರಿ ಖುಷಿಯಾಗಿದೆ ಅವರಿಗೆಲ್ಲ ಅದಕ್ಕೆ ಕುಡಿಯೋ ನೀರಿಗೋಸ್ಕರ ಜಾಸ್ತಿ ತೆಗಿತಾ ಇದಾರೋ ಅಥವಾ ತೋಟ ಸಣ್ಣ ಸಣ್ಣ 200 ಗಿಡ ಎಲ್ಲ ಮಾಡಬಹುದು 200-300 ವರೆಗೆ ಅಡಿಕೆ ಗಿಡಕ್ಕೆ ತೊಂದರೆ ಇಲ್ಲ ಅಡ್ಡ ಬೋರಲ್ಲಿ ಮತ್ತೆ ದೊಡ್ಡ ದೊಡ್ಡ ಆಗ್ಲಿಕ್ಕೆಲ್ಲ ಆಗಬಹುದು ಮತ್ತೆ 1.5 ಇಂಚಿನಂತ ನೀರು ಎರಡು ಎಲ್ಲ ಸಿಕ್ಕಿದ್ರೆ ಆಗಬಹುದು ಕಡಿಮೆ ಆದ್ರೂ 1 ಇಂಚಿ ಬರ್ತಾ ಇರಬಹುದು ಅರ್ಧ ಇಂಚಿ ಕಡಿಮೆ ಆದ್ರೂ 1 ಇಂಚಿ ಬರ್ತಾ ಇರಬಹುದು 1 ಇಂಚಿಯಾಗಿ 24 ಗಂಟೆ ಬರ್ತಾನೆ ಇರ್ತದೆ ಅದು ಮೋಟರ್ ಬೇಡ ಕರೆಂಟ್ ಬೇಡ ಏನು ಬೇಡ ಟ್ಯಾಂಕಿಗೆ ಬಂದುಕೊಂಡು ಬೀಳ್ತಾ ಇರ್ತದೆ ಈ ಅಡ್ಡ ಬೋರ್ ತೆಗಿಲಿಕ್ಕೆ ಏನಾದ್ರು ಪರ್ಮಿಷನ್ ಅಂತ ಏನಾದ್ರು ಬೇಕಾಗ್ತದೆ ಏನು ಬೇಡ ಅದು ಪರ್ಮಿಷನ್ ಆದ್ರೆ 3-ಫೇಸ್ ಮೋಟರ್ ಅವರು ರಾಜಸ್ಥಾನ ಅವರು ತೆಗ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಪರ್ಮಿಷನ್ ಬೇಕು ಈ 3-ಫೇಸ್ ಲೈನ್ ಎಲ್ಲ ತೆಗೆಯುವಾಗ ಕೆಲವಡೆ ಪಂಪ್ ಎಲ್ಲ ಉಂಟಲ್ಲ ಅದ ಬೇಕು ಅದು ಅವರಿಗೆ ಅವರೀಗ ಇಲ್ಲ ಹೋಗಿದ್ದಾರೆ ನಾನು ಹೊರಗಿನವರು ಬರೋದು ಬೇಡ ಅಂತ ನಾವೇ ತಯಾರು ಮಾಡುವ ಅಂತ ಮಾಡಿದ್ದು ಇನ್ನಷ್ಟು ಏನು ಸುಧಾರಣೆಗಳ ಅವಶ್ಯಕತೆ ಇದೆ ಇದರಲ್ಲಿ ಇನ್ನೂ ನನಗೆ ಇಂಪ್ರೂವ್ ಮಾಡಬೇಕು ಅಂತ ಉಂಟು ಯಾವ ರೀತಿ ಅದನ್ನು ಕಲ್ಲು ಕೊರಿಯುವ ಹಾಗೆ ಒಂದು ಪ್ಲಾನ್ ಮಾಡ್ತಾ ಈಗ ನಾನು ಕಂಬಿಯನ್ನು ಚೇಂಜ್ ಮಾಡ್ತಾ ಇದ್ದೇನೆ ಈಗ 20 ದಿವಸದಲ್ಲಿ ಸಿಗ್ತದೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಅದನ್ನು ಸ್ಟ್ರಾಂಗ್ ಮಾಡಿದ್ದೇನೆ ಈಗ ಕಂಬಿಯನ್ನು ಇನ್ನು ಅದಕ್ಕೆ ಬೇಕಾದ ಪೈಪ್ ಅನ್ನಲ್ಲ ಕಂಬಿ ಸ್ಟ್ರಾಂಗ್ ಅದು ಎಷ್ಟು ಬೇಕಾದ ನಾನು ಸ್ಪೀಡ್ ಕೊಟ್ಟರು ಏನಾಗ್ಲಿಕ್ಕಿಲ್ಲ ಆ ತರ ಮಾಡಿದ್ದೇನೆ ಈಗ ಇಲ್ಲಿ ಮೋಟರ್ ಎಷ್ಟು ಸ್ಟ್ರಾಂಗ್ ಮೋಟರ್ 3600 ಇದು ಆರ್ಪಿಎಂ ಸ್ಪೀಡ್ ಅಷ್ಟುಂಟು ಈಗ ಸರಿ ಅರ್ಧ ಸ್ಪೀಡ್ ಅಲ್ಲಿ ಮಾಡ್ತಾ ಇರೋದು ಅದು ಫುಲ್ ಸ್ಪೀಡ್ ಕೊಟ್ಟರೆ ಸಾಧಾರಣ ಕಲ್ಲು ಕೊರಿಬಹುದು ಅಂತ ನನ್ನೊಂದು ಮಣ್ಣೆಲ್ಲ ಹೇಗೆ ಹೊರಗೆ ಬರ್ತದೆ ನೀರಲ್ಲಿ ಬರ್ತದೆ ನೀರಲ್ಲಿ ಕ್ಲೀನ್ ಆಗಿ ಅದು ಒಂದು ಇದು ಇರ್ತದಲ್ಲ ಎತ್ತರ ಆಚೆ ಎತ್ತರ ಇರ್ತದೆ ಇದು ತಗ್ಗಿರ್ತದೆ ಫೋರ್ಸ್ ಅಲ್ಲಿ ನೀರು ಬಿಡ್ತೀರಿ ನೀವು ಫೋರ್ಸ್ ಅಲ್ಲಿ ನೀರು 2 ಇಂಚಿ ಮೋಟರ್ ಅನ್ನು 1 ಇಂಚಿ ಇದು ಮಾಡಿ ಬಿಡ್ತಾ ಇರ್ತದೆ ಹಾಗೆ ಅದು 2 ಇಂಚಿ ಮೋಟರ್ ಆದ್ರೆ ಸಿಂಗಲ್ ಫೇಸ್ ನಮಗೆ ಒಂದು ಬಲ್ಬ್ ಉರಿಯುವಂತ ಇದು ಕರೆಂಟ್ ಸಾಕಾಗ್ತದೆ ಒಂದು ಬೋರ್ 200 ಫೀಟ್ ಬೋರ್ ತೆಗಿಬೇಕಾದ್ರೆ 3 ಮಿನಿಟ್ ಕರೆಂಟ್ ಮುಗಿಯುತ್ತೆ ಅಷ್ಟೇ ಮುಗಿಯುತ್ತೆ ಅಷ್ಟೇ ಈಗ ವರ್ಷದ ಯಾವ ಸಮಯದಲ್ಲಿ ಬೇಕಿದ್ರೆ ತೆಗಿಬಹುದು ಅಥವಾ ಬೇಸಿಗೆಯಲ್ಲಿ ಒಳ್ಳೇದ ಯಾವ ಸಮಯ ನಾನು ತೆಗ್ದಿದ್ದೇನೆ ನಾನು ಮಳೆಗಾಲದಲ್ಲಿ ತೆಗ್ದದ್ದು ಅದರಲ್ಲಿ ಸಾಧಾರಣ ನಾನು ತೆಗೆಯುವಾಗ 1.5 ಇಂಚಿ ನೀರು ಉಂಟು ಈಗ 3/4 ಇಂಚಿ ನೀರು ನನಗೆ ಲಾಸ್ಟ್ರವರೆಗೆ ಬರ್ತಾ ಉಂಟು ನಾನು 22,000 ಟ್ಯಾಂಕಿ ಮಣ್ಣಲ್ಲೇ ಮಾಡಿದ್ದು ನಾನು ಸಿಮೆಂಟ್ ಎಲ್ಲ ಹಾಕಿ ಮಾಡಿದ ತಂಪಾಗಿ ಮನೆಗೆ ಖರ್ಚಿಗೆಲ್ಲ ಮಣ್ಣಲ್ಲೇ ಮಾಡಿದ್ದು 22,000 ಲೀಟರ್ ನೀರು ನಿಲ್ತದೆ ಅದರಲ್ಲಿ ನನ್ನ ಎಲ್ಲಾ ಭೂಮಿಗೆ ಕೃಷಿ ಒಂದು ಸೆನ್ಸ್ ಒಂದಕ್ಕೆ 60 ಸೆನ್ಸ್ ಉಂಟು ತಂದೆಯ ಜಾಗೆ ಅದನ್ನೆಲ್ಲ ಕ್ಲೀನ್ ಇದು ಕೃಷಿ ಮಾಡಿ ಇನ್ನು ಜಾಗ ಇಲ್ಲ ನನಗೆ ಕೃಷಿ ಮಾಡ್ಲಿಕ್ಕೆ

ಕೆಂಪು ಕ್ವಿಂಟಾಲಿಗೆ 3,900 ರಿಂದ 4,000, ಕಪ್ಪು ಕ್ವಿಂಟಾಲಿಗೆ ಕನಿಷ್ಠ 3,900 ರಿಂದ ಗರಿಷ್ಠ 4,000, ಮೆಣಸು ಆಮದು ಕ್ವಿಂಟಾಲಿಗೆ ಕನಿಷ್ಠ 15,000 ರಿಂದ ಗರಿಷ್ಠ 19,000, ಕಾಳು ಮೆಣಸು ಕ್ವಿಂಟಾಲಿಗೆ 39,000 ರಿಂದ 52,000, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8,300 ರಿಂದ ಗರಿಷ್ಠ 10,500, ಬಾಳೆಕಾಯಿ ಮೈಸೂರು 1,800 ರಿಂದ ಗರಿಷ್ಠ 2,800, ಕದಳಿ ಸ್ಥಳೀಯ ಕ್ವಿಂಟಾಲಿಗೆ 2,000 ರಿಂದ 2,600, ಗಾಳಿ 1,600 ರಿಂದ ಗರಿಷ್ಠ 1,800, ನೇಂದ್ರ ಕ್ವಿಂಟಾಲಿಗೆ ಕನಿಷ್ಠ 2,200 ರಿಂದ ಗರಿಷ್ಠ 2,000.